ಮಾತಾಡೋಣ. ಮೊದಲಿಗೆ ದೊಡ್ಡಾಟ, ರಾಧಾನಾಟ ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಸಕ್ರಿಯವ ಎಲ್ಲವ ಪತ್ರೋ ಹಾಗೂ ತಂಡದವರು. ಕೇಳಿ ರಾಧಾನಾಟ. ಬಂದಾಳ ವೈ

ಕೂಡಿದಂತ ಸಭೆ ತಿಳಿಯಂಗ ಹೇಳ್ರವಾ ಅಮ್ಮ. ಎಲ್ಲಿಗೆ ಬಂದು ವೈಯಾರಿ ವೈಯಾರಿ ಅಂತ ಇದ್ದವ ನಮಗೂ ಅಂತಾರ ಅಮ್ಮ. ಏನಂತ ನಿಮ್ಮಂತಾರ ಕುಸ್ತು ತಯಾರಿ ತಯಾರಿ ತಯಾರಿ ಅಂತಾರ. ಅಲ್ಲ ಕೈ ನೋಡಿದ್ರೆ ಶವಿಗೆ ಅಲ್ಲ ಎಲ್ಲ ತಯಾರಿದ್ದೀವ ನೀನು ಹೋಯ್ತವಾ ಮುಂದ. ಓಹೋ ಅಮ್ಮ ಎಲ್ಲಿಗೆ ಬಂದು ರಾಧಿಕಾ ರಾಧಿಕಾ ಅನ್ನತ್ತಾರ ನಮಗೂ ಅಂತಾರ. ಏನಂತಾರ ತಮ್ಮಂತೂ ಬಂದಾರ ಶೋಧಕ್ಕ ಶೋಧಕ್ಕ ಮ್ಯಾಲ ಒಂದು ಮುಟ್ಟಿ ಗೋದಾಕ ಗೋದಾಕ ಅಂತಾರ್ರಿ. ಅಲ್ಲ ಬಾಳ ನಮನೆ ಐತಲ್ಲ ಬಾಳ ನಮನೆ ಮುಂದ್ ಹೇಳ್ತಾರ ಅಮ್ಮ. ಇದು ಅಲ್ಲದ ಎಲ್ಲಿಗೆ ಬಂದು ಗಿತ್ತಿ ಗಿತ್ತಿ ಗಿತ್ತಿ ಅಂತ ಇದ್ದಾರ ಗಿತ್ತರೆ. ನಿಮ್ ಗಿತ್ತೇಗಳ ಪ್ರಕಾರದವ್ರಿ ಯಾವ್ಯಾವ ಮೊದಲು ಬಂದ ಮೊದಲು ಗಿತ್ತೆ ಹಳವಣಗಿತ್ತೆ ಬಸವಣಗಿತ್ತೆ ಪಾತ್ರಗಿತ್ತೆ ಇದ್ರ ಬಗ್ಗೆ ನೀವ್ ಯಾವ ಗಿತ್ತೇರ ಅಲ್ಲ ಚೇಷ್ಟೆ ಮಾಡಕತ್ತೆ ಚೇಷ್ಟೆ ಮಾಡೋದಿಲ್ಲ. ಇದ್ರ ಬಗ್ಗೆ ಯಾವ ಗಿತ್ತೇರ ನೀವು ಅಮ್ಮ? ನಾನು ಹಂತ ಎಂತ ಗಿತ್ತಿ ಅಲ್ಲ ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ದೇನೆ. ಹಾಲು ಮೊಸರು ಮಾರುವಂತ ಗೌಳಿ ಗಿತ್ತಿದ್ರೆ ಏನೇಳ್ತಂದ್ರಿ ಅಮ್ಮ? ಈಗ ಹೌದು ಅಮ್ಮ ಹೇಳ್ತಾನೆ ಕೇಳ ಹೇಳಲ್ಲ. ದೂತ ತಂದೆ ಹಾಲು ಮೊಸರಾ ತಂದೆ ಹಾಲು ಮೊಸರಾ ತಂದೆ ನ ಹಾಲು ಮೊಸರಾ ಯವ್ವ ತಂದೆ ನ ಹಾಲು ಮೊಸರಾ ಹಾಲು ಮೊಸರಾ ಇಲ್ಲ ಕಸರಾ ಹಾಗೇನಲ್ಲ ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರ ಕೇಳ ಸುರ್ವ ಏನಾಗುಚೇಟ್ವಿ ವ್ಯಾಪಾರವ ವ್ಯಾಪಾರ ಅಲ್ಲ ಸ್ವಲ್ಪ ಬಾಂಡೆ ಹಿಡಿ ಅಂತಾರೆ. ಹೌದಂದ್ರ ಬಾಂಡೆ ಬಾಳ ಒದ್ದೆ ಇದ್ದಾವ ಯಾಕಂದ್ರ ತಲೆ ಮೇಲೆ ಅದ ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕು ಆಸರ. ಹೌದ್ ನಿನಗ ನಾ ಹೌದು ಯಾವಾಗ ಏ ಆಗ ಈಗಲ್ಲ ಇಲ್ಲೇ ಹೌದು ಮಂದ್ಯಾಗ ಹುಚ್ಚೇಟ್ವಿ. ಯವ್ವ ಏನಂತಿ ನೀನು ಅಮ್ಮ ಹಾಗೆಲ್ಲ ಚೇಷ್ಟೆ ಮಾಡ ಚಲೋ ಅಲ್ಲ. ಬಾಂಡೆ ಬಾಳ ಒದ್ದಿದ್ದಾವ ಒಂದ್ ಸ್ವಲ್ಪ ಇಳ್ಸಕ್ ಹಿಡಬೇಕೈತ ತಗೋರಿ ತಗೋರಿ ಅಮ್ಮ ಗಡಿಗೆ ಬುಡ ಹೊಡಿತಿದ್ದಲ್ಲ ಇನ್ನೂ ಹೊಡೆದಿಲ್ಲ ಏನ ಹುಚ್ಚೇಟ್ವಿ ಅಲ್ಲ ಚೇಷ್ಟೆ ಮಾಡಕತ್ತೇನ ಇಲ್ಲ ಹೊಡೆದಲ್ಲ ಗಟ್ಟಿ ಐತಿ ನೋಡವ. ಗಡಿಗೆ ಅಂದ್ರ ಒಂದ್ ಘಟ ಘಟ ಘಟ ಅಂದ್ರ ಒಂದ್ ಶರೀರ ಶರೀರ ಎಂದಿಲ್ಲ ಒಂದ್ ದಿವಸ ಮನೆ ಪಾಲಾಗಿ ಹೋಗುವಾಗ ಹೋಗುವಾಗ ಯಾಕ ಚಿಂತೆ ಮಾಡುದಾರ ಹೌದು ಹಾಲು ಮೊಸರು ಏನ್ ಮಾಡ್ಕೊಂಬಂದ್ರೆ ಏನ್ ಹೇಳಕ್ ನೀನ ಹೌದು ಅವ್ರಿಗೆ ಬರೋಬ್ಬರಿ ಕೊಡಕಬೇಕಲ್ಲ ಕೊಡಕ್ಬೇಕು ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ ಮಾಡಕ್ಬೇಕು. ಹೌದು ಇರ್ಲಿ ನಮಗೊಂದ ಪದ್ಧತಿ ಐತೇವ್ ಅದೆಂಗ ರೊಕ್ಕ ಕಡಿಮೆ ಹೋಗ್ಬೇಕು ಮಾಲ್ ಹೆಚ್ಚು ಬರ್ಬೇಕ್ರಿ ಬರ್ಬೇಕ ಅಂತಂದೇನ್ ತಂದಿರೇನ ಹಂಗಂದ್ರ ಯವ ಗೊತ್ತಾಗ್ಲಿಲ್ಲ ಇಲ್ವಾ ಯವ ಮಜ್ಜಿಗೆ ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕಬೇಕಂತ ನೋಡುವ ಮಾಸ್ಲಿ ಕೊಡಕದ ಮಾವಿನ ಅನ್ನ ಕಾರಿ ಅನ್ನ ಬೋರಿ ಅನ್ನ ಹುಚ್ಚಿಟ್ವಿ

ಏನು ಬಯಾನ್ ಬಡಿದೋ ನನ್ನ ಕಾಸ್ತಾರ ಬಸಕನ ಬಗ್ಗೆ ತರು ಬಿಟ್ನೆ. ಏನೇ ಮುಂದಿಟ್ಟಂತದೇನು ಇದ ಅಪ್ಪ? ಇದ ಶರೀರದ ಬಟ್ಟೆ ನೋಡ. ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ ಊರು ಗೌಡ ಕುಲ್ಕರ್ಣಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನನ್ನ. ಹಾಗೇನು ತೋರು ನೋಡು. ಮತ್ ಹ್ಯಾಂಗ್ ತೋರೋ ಐತಪ್ಪ? ಏನೇ ಸುತ್ತಮುತ್ತಿನ ಪಾತ್ರಿಗಳ ಹತ್ರ ಇವ ನೀನು ಮುರುಕುದ್ದೆ ಅಪ್ಪ? ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ. ಇದನ್ನಾದ್ರು ಇಲ್ಲಾಕಿಟ್ಟಿದೆ? ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ, ನೀರು ಮುಖ್ಯತೆ ಇಟ್ಟಿದ. ಏನೇ ಹಾಗೇನು ತೋರದ ನೋಡು. ಮತ್ ಹ್ಯಾಂಗ್ ತೋರೋ ಐತಪ್ಪ? ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ. ಅವ್ವ ಅಂತಾನ? ಇದೇನು ಬೆಕ್ಕಿನ ಹೊರಚಿ ಗಿಚಿಗೆ ಹುಟ್ಟೈತೇನಂತಾನ? ಏನೇ ಬೆಕ್ಕಿನ ಕಾಕ ಅಂದ್ರು ಚಿಂತಿಲ್ಲ, ಏನೇ ಸ್ವಲ್ಪ ಕೊಡು ಅಂತ ಕೇಳು. ಏ ತಮ್ಮ, ಇದಕ್ಕೊಂದು ದುಡ್ಡು ಬೀಳ್ತೈತೆ, ಹಂಗ ಕೊಡಕ್ ಬರುದಿಲ್ಲ. ದುಡ್ಡು ಕೊಡಂಗ್ ಕಾಂತೇನು? ಎಲ್ಲ ಇಗೋಳಂಗ್ ಊರೆಲ್ಲ ಐತಿ ಬಿಡ್ಯಾರಂಗ್ ಕಾಂತಿ. ಏನೇ ಸುಮ್ನೆ ಕುಟ್ಟು ಅಥವಾ ಎಲ್ಲು? ಏ ಅಪ್ಪ ನಾ ಕುಡುದಲ್ ನೋಡ. ಏನೇ ನಾನು ಬಿಡುದಲ್ ನೋಡು. ಒಳ್ಳೆ ಏನ್ ಮಾಡವ? ಏನೇ ಮಾಡೋದು ಮಾಡಿದ್ದೇನು ನೋಡು. ಅವ್ವ ಹಾಲು ಹರಗಾಕೈತಿ, ಬೆಣ್ಣೆ ಬಿಕ್ಕಾಕೈತಿ, ಆ ನನ್ನ ಸಮುಚಿ ಬಂದ್ರೆ ಇನ್ನೇನ್ ಹಳ್ಳಿ ಅಂತಾನ. ಅಮ್ಮ ಏನ್ ಮಾಡ್ಲಿಕ್ಕತ್ತೀಯ? ಯವ ಇಲ್ಲ ಅದನ್ನಲ್ಲ ಅಮ್ಮ ಕೇಳ. ಹೇಳ. ಚೆಲ್ಲಿದ ದುಡ್ಡು ಬೀಳ್ತೈತೇನೆ? ಹೌದು. ದುಡ್ಡು ಕೊಡೋಣ ಹಂಗ ಕಾಣ್ಯನಂದ ಅವ್ರು ಕೇಳ್ತಾರ? ಹೌದು. ಇಲ್ಲ ಐವಳಂಗ್ ಊರೆಲ್ಲ ಹೆಚ್ಚು ಬಿಡಿಯೋ ಕಾಣದೆ ಅಣ್ಣ, ಈ ನಮೂನೆ ಮಾಡಿ ಹೋಗ್ಬಿಟ್ಟಿದ ನೋಡ. ಹೌದೇನೆ? ಹೌದು. ನಮ್ಮ ಹಾಲ ಮೊಸರು ಯಾಕೆ ಕೇಳ್ ಮಾಡ್ರು? ಕೇಳೋಣಲ್ಲ. ಕೇಳೋಣಲ್ಲವ, ಎಷ್ಟು ಬಂದ್ರೆ ಬಂದವ. ಹೌದು. ನನ್ನ ಮಂದಿರ ಹೇಳೋದು ಕಾರಣ ಏನು? ಏ ತಮ್ಮ, ನೀ ಹಚ್ಚಿದ ಬೆಂಕಿ ಬಾರೋ ನನ್ ಕಾಸ್ತಾರ. ಏನೇ ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತಾ ನಾನೇ ತಿರ್ಸ್ಕೊತಾನೆ. ಹೌದಲ್ಲ, ಒಳ್ಳೆ ತಿರ್ಸ್ಕೊಳಂತವನಾಗ. ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾರಿ ತುಡುತುಡಲೆ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ, ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ. ಹೌದು. ಇರಲೆ ದೂತೆ, ಇದು ಅಲ್ಲದ. ಹಾ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ? ಈಗ ಯಾರನ್ನ ಕೇಳಿ ಮಾರ್ತಿರ್ತೀವಿ ಕೇಳ್ತೀಯಪ್ಪ? ಹೌದು. ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರ ಹೆಸರು ಹೇಳಿ ಮಾಡಿದೇವ್ ನೋಡೋಣ. ಅದಕ್ಕ ಅವ್ರ ಪ್ರಮಾಣಿಕಿಂದ ಮಾಡಿದೇವ ನೋಡ ನಾವು. ದೂತೆ, ಇದು ಅಲ್ಲದ. ಹಾ ಹೇಳ್ರ. ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತ ಬಿಡುದಿಲ್ಲ. ಹೇಳ ಬಿಡುದಿಲ್ಲ. ಹೌದು. ಏನಂತಾರ ಅವ್ರಂತ ಇದ್ದಾರು? ನಮ್ಮ ಗೋಕಿಲ್ ನಗರದಲ್ಲಿ ಎಷ್ಟೋ ಸಲ ಹಾಲು ಮೊಸರವನ್ನು ತೊಡತುಗುರಲ್ಲೇ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮಂದಿರದೊಳಗೆ ಬಂದು ಸಿಕ್ಕಿದ್ದಾರೆ ಅಂದ ಬಳಕ ಸುಂಕ ತೂರಿಸುವಣ್ಣ ಏಕೆ ಜಾತ್ ಬಿಡದಂತ ಅಮ್ಮ ಹೀಗಂತಾರ. ಹೌದು ಅಮ್ಮ ಕೇಳ ಹೇಳ್ರಿ. ನೀನು ಯಾರು? ಏನ ಡಂಬ ದಾಸ ಗೌಡ ಹಳಬ ಕುಲಕರ್ಣ ಯಾರ ನೀನ? ಏನೇ ದೂತೆ, ಅವ್ರಿಗೆ ಗೊತ್ತಿಲ್ಲ, ನಿನಗ್ರೆ ಗೊತ್ತೈತೆ. ಏನ್ ಮನ್ಯಾಗಿನ ಹುಟ್ಟಿದೆ? ನನ್ನ ಕಾಸ್ತಾರ ದೂತೆ, ನೀ ಹೇಳೋದು ಖರೀ ಅದ. ಮತ್ತ ಯಾಕಂದ್ರಿ ನಾನು ನಿಮ್ಮ ಮನೆಯೊಳಗ ಅದನ್ನು ಹುಟ್ಟಿಲ್ಲ. ಇಲ್ಲ ಇಲ್ಲ, ನಿಮ್ ಮನೆಯೊಳಗ ನಾನು ಬೆಳೆದಿಲ್ಲ. ಇಲ್ಲ ಇಲ್ಲ, ನಾನು ಹುಟ್ಟಿದ್ದ ಸ್ಥಾನ ಬೇರೆ ಬೇರೆ ಮತ್ತು ಬೆಳೆದಿದ್ದ ಸ್ಥಾನ ಬೇರೆ. ಹೌದು ದೂತೆ, ನಿಮ್ಗೇನ್ ಬೇಕಾಗಿದೆ? ನೀನು ಯಾರು? ನಾನು ಯಾರು ಅಂತ ಗುರ್ತಬೇಕಲ್ಲ ದೂತೆ. ಮತ್ತಾದ್ರೂ ಹೇಳ್ತಾನೆ ಕೇಳ. ಆತ್ಮೀಯ ಕೇಳುಗರೆ, ಇದುವರೆಗೆ ಕೃಷ್ಣಮಣಿ ಕಾರ್ಯಕ್ರಮದಲ್ಲಿ ರಾಧಾನಾಟ ಇದನ್ನು ಪ್ರಸ್ತುತಪಡಿಸುತ್ತಿದ್ದವರು ಬೆಳಗಾವಿಯ ಸಕ್ರಿಯವ ಯಲ್ಲವ ಪತ್ರು ಹಾಗೂ ತಂಡದವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ ಡೊಳ್ಳಿನ ಪದಗಳನ್ನು, ನಿಡೋಣಿಯ ಅಡವಿಯಪ್ಪ ಎಂ ನಾಯ್ಕೋಡಿ ಹಾಗೂ ತಂಡದವರಿಂದ.